ಹಳದಿ ಬಿಳಿ ಜಾಂಬಳಿ ವಿವಿಧ ಹೂವಿನ ಮೋಹಕ ಹಳದಿ ಬಿಳಿ ಜಾಂಬಳಿ ವಿವಿಧ ಹೂವಿನ ಮೋಹಕ ರೂಪದಾಗ ಮಾರಿ ಚನಾನೇ ನಾನು ರೂಪದಾಗ ಮಾರಿ ಚನಾನೇ ನಾನು ಮಲ್ಲಿಗೆ ಕಸ ನಾನು ಹಿಂದೆ ಚಿಕ್ಕೆ ನಂದು ಏಳು ರೈತ ಲಕ್ಷ ಕೊಟ್ಟು ನೀನು ಏಳು ರೈತ ಲಕ್ಷ ಕೊಟ್ಟು ನೀನು ನೀನು ನನ್ನನ್ನು ನಗಿಸಿದರೆ ಅಳಿಸುವ ಗುಣನ ಗುಡದಾನ ಹೊಸ ಗಡಿಗೆ ಎಲ್ಲಮ್ಮನ ಗುಡದಾನ ಹೊಸ ಗಡಿಗೆ ತಕ್ಕೊಂಡು ಬಾನ ಬಸದಾಳೋ ಭೂಮಿಯವ್ವ ಓ ಚಳ್ಳಪ್ಪ ಶಾಣ್ಯಾನು ಮೋಟಪ್ಪ ಬಾದೂರ ತಟ್ಟಪ್ಪ ಬಾರೋ ಇದುರಿಗೆ ತಟ್ಟಪ್ಪ ಬಾರೋ ಇದುರಿಗೆ ಬೂದಪ್ಪ ಕಣದಂಡಿಗೆ ಬಾರೋ ಸದರಿಗೆ ಓ ಚಳ್ಳು ಶಾವಂತಿಗೂವ ಎಳವರನ್ನದ ಗ್ವಾರಿ ಮಗನೆತ್ತಿ ಜೋಗುಳ ಹಾಡಿದರ ಮಗನೆತ್ತಿ ಜೋಗುಳ ಹಾಡಿದರ ಭೂಮ್ಯವ್ವ ಎಲ್ಲರ ರೂಪದಿ ತೂಗ್ಯಾಳು ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ರಾಮು ಮುಲಗಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುತ್ತಿದ್ದೀರಿ. ಹಂತಿಯ ಪದಕ್ಕೆಂದು ನಿಂತು ಬೆನವನ ಪೂಜೆ ಉಳುವ್ಯಾಗ ಪೂಜೆ ಶರಣರಿಗೋ ಉಳುವ್ಯಾಗ ಪೂಜೆ ಶರಣರಿಗುವ ಕಲಿಗ್ಯ ಮನಸಿಲೆ ನೆನಸೋ ಗಣಪನ್ನ ಓ ಹಂತಿಯ ಹೂಡುದಕ ಯಾರನ್ನ ನೆನದೇನು ನಾಲ್ಕು ಕಾಲಿನ ಬಸವನ್ನ ನಾಲ್ಕು ಕಾಲಿನ ಬಸವನ್ನ ನೆನೆದಾರೆ ಚಿಂತಿಲ್ಲದ ಹಂತಿ ತುಳುದಾವು ಕಣದಾಗ ಬಂದೇವೋ ಕೈ ಮುಗಿದು ನಿಂತೇವೋ ಸಣ್ಣ ಬಾಲರು ಹಾಡುದಕ ಸಣ್ಣ ಬಾಲರು ಹಾಡುದಕ ಗಣನಾಥ ಕರುಣಿಟ್ಟು ಕಾಯೋ ಕಣದಾಗ ಓ ಗುಡ್ಡದ ಕಾಲದ ಮಲ್ಲೈನೆ ಗುಡಿಯೆಲ್ಲ ಬಂಗಾರು ಹಾಸಿಗೆಗೆಲ್ಲ ಬಿಡಿಮೂತು ಹಾಸಿಗೆಗೆಲ್ಲ ಹವಳದ ಮಲ್ಲೈನೆ ಬೀಸಣಿಕೆಗೆಲ್ಲ ವಜ್ರವು ಗಿಡದಾಗ ಗಿಡ ಹುಟ್ಟಿ ಗಿಡಕ ತೊಟ್ಟಿಲ ಕಟ್ಟಿ ಮಾನಿಂಗ ನೆಂಬ ಮಗ ಹುಟ್ಟೋ ಮಾನಿಂಗ ನೆಂಬ ಮಗ ಹುಟ್ಟಿ ನಮ್ಮೂರ ಹನುಮಪ್ಪ ಗೊಂದು ಗುಡಿ ಕಟ್ಟೋ ನಮ್ಮೂರ ತಾಯವ್ವ ಹಾದ್ಯಾನ ದ್ಯಾಮವ್ವ ಕಣದಾಗ ಹಂತಿ ಕಟ್ಟೇವಿ ಕಣದಾಗ ಹಂತಿ ಕಟ್ಟೇವಿ ಹಡದವ್ವ ರಾಸಿಗಿ ಹುಲಸ ಕೊಡುಬಾರು ಕಣದೊಳಗ ಒಕ್ಕಲಿಗೆ ದೊನಿಯತ್ತಿ ಬೆಳೆ ತನಕ ದೊನಿಯದಲ್ಲೇ ಹಾಡಿ ಬೆಳಕೊಂಡ ದಣಿಯದಲ್ಲೇ ಹಾಡಿ ಬೆಳಕೊಂಡು ಬಕ್ಕುವನು ಕಣರಾಸಿ ಉಣಿಸಿ ಜಂಗಮಕ ಹಿಗ್ಗಾಳಿ ಮೂಗಾಳಿ ಬಂದಿರೋ ಕಣದಾಗ ಕುಗ್ಗಿದ ಗುಣವ ಕೊಡದಿರೋ ಕುಗ್ಗಿದ ಗುಣವ ಕೊಡದಿರೋ ಗಾಳ್ಯಪ್ಪ ಮಗ್ಯಾಗಿ ಬಾರೋ ಕಣದಾಗ ಎತ್ತಿನ ಪಾದಕ ಮುತ್ತಿನ ತೇನಿ ಜ್ವಾಳು ಸುತ್ತ ಗುಡಿಸೇನೋ ಹವಳದ ಸುತ್ತ ಗುಡಿಸೇನೋ ಹವಳದ ಕಳಜೋಳ ತುಂಬಾಕ ಆಳ ತರಬೇಕು ಮಾಯದ ಗಾಳಿ ಬಂದು ಬರ್ರಾನ ಬೀಸೀತು ಶ್ರೀಶೈಲ ಶಿಖರ ಕಮೋಟ್ಯಾವು ಶ್ರೀಶೈಲ ಶಿಖರ ಕಮೋಟ್ಯಾವೋ ನಮಗಾಳಿ ಮಲ್ಲಿಗುಲೇರಾಸಿ ಪೂಜೆವು ಕಡಗೋಲು ಕುಡಗೋಲು